ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸು. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಕಳೆದ ವಾರ ನಾವು ಯಾವ ರೀತಿ ನಿರೀಕ್ಷೆ ಮಾಡಿದ್ವಿ ಅದೇ ರೀತಿಯಾದಂತಹ ವಾತಾವರಣ ನೋಡಿದಿವಿ. ಬಹುತೇಕ ಎಲ್ಲಾ ಕಡೆ ಕಳೆದ ವಾರ ಬಿಸಿಲಿನ ವಾತಾವರಣ, ಒಣ ವಾತಾವರಣ ಇರಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ಹವಾಮಾನ ತಜ್ಞರು ನೀಡಿದ್ರು. ಅದೇ ಪ್ರಕಾರವಾಗಿ ವಾರ ಪೂರ್ತಿ ನಾವು ಅಂಥದೇ ವಾತಾವರಣವನ್ನ ನೋಡಿದಿವಿ. ತಮಗ ಈಗ ಹಿಂಗಾರು ಸಮಯದೊಳಗ ಯಾವ ಕೃಷಿ ಚಟುವಟಿಕೆಗಳನ್ನ ಮಾಡೋದಕ್ಕ ಸಮಯ ಬೇಕಾಗಿತ್ತು, ಹೊರಪು ಬೇಕಾಗಿತ್ತು, ಅಂತ ಒಂದು ಸಮಯ ತಮಗೆ ಸಿಕ್ಕಿದೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಆದ್ರೂ ಕೂಡ ಅನೇಕ ಕಡೆಗಳಲ್ಲಿ ಮಳೆಯ ಅವಶ್ಯಕತೆ ಅದ. ಮಳೆ ಬಂದ್ರ ಬಹಳ ಚಲೋ, ಇಲ್ಲಪ್ಪ ಅಂತಂದ್ರ ತೊಗರಿ ಒಣಗತಾ ಇದ್ದಾವೆ ಅನ್ನುವಂತ ಮಾತನ್ನ ತಾವು ಅನೇಕರು ನಮಗ ಹೇಳ್ತಾ ಇದ್ದೀರಿ. ಆದ್ರ ಯಾವಾಗ ನಾವು ಏನು ನಿರೀಕ್ಷೆ ಇಟ್ಕೊಂಡು ಕೂತಿರ್ತೀವಿ ಅಂತ ನಿರೀಕ್ಷೆಗಳು ಕೈಗೂಡುವುದಿಲ್ಲ. ಯಾವಾಗ ಬ್ಯಾಡ್ ಅಂದಿರ್ತೀವಿ ಅವಾಗ ಮಳೆ ಬರ್ತದ, ಯಾವಾಗ ಬೇಕು ಅದಾಗ ಬರುವುದಿಲ್ಲ ಅನ್ನುವಂತ ಒಂದು ಸನ್ನಿವೇಶವನ್ನ ನಾವು ಇಲ್ಲಿ ತನಕ ನೋಡ್ಕೋತೇನೆ ಬಂದೀವಿ. ಯಾವಾಗ ನಮಗ ಬ್ಯಾಡಾಗಿರ್ತದ ಅವಾಗ ಮಳೆ ದೋದು ಅಂತೇಳಿ ಸುರಿತದ. ಅಂತ ಪರಿಸ್ಥಿತಿಗಳು ಈಗ ಕೇರಳದೊಳಗ ಉದ್ಭವ ಆಗಿದ್ದನ್ನ ತಾವು ನೋಡ್ತಾ ಇದ್ದೀರಿ. ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ನಾವು ಕಳೆದ ದಿನಗಳಲ್ಲಿ ಮಳೆಯ ರುದ್ರಾವತಾರವನ್ನ ನೋಡಿದ್ವಿ. ಮಳೆ ಬಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದಂತಹ ಸನ್ನಿವೇಶಗಳನ್ನ ನಾವು ನೋಡಿದ್ವಿ. ಕೇರಳದೊಳಗ ಯಾವ ರೀತಿಯಾದಂತಹ ಒಂದು ರುದ್ರ ಭೀಕರ ಸನ್ನಿವೇಶ ನಿರ್ಮಾಣ ಆಗಿತ್ತು ತಮಗೆಲ್ಲ ಗೊತ್ತೇ ಅದ. ಮಾಧ್ಯಮಗಳ ಮೂಲಕ ತಾವು ನೋಡಿದ್ದೀರಿ ಕೇರಳದೊಳಗ ಮಳೆಯ ಆಟಾಟೋಪದಿಂದ ಯಾವ ರೀತಿಯಾದಂತಹ ಒಂದು ನುಕ್ಸಾನು ಆಯಿತು ಅನ್ನೋದು ತಮಗೆಲ್ಲ ಗೊತ್ತೇ ಇರುವಂತಹದ್ದು. ಅದೇ ರೀತಿ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಇಂತಹ ಮಳೆಯ ಪ್ರವಾಹದ ಸನ್ನಿವೇಶಗಳು ಉಂಟಾದವು. ಸಿಡಿಲಿನ ಆರ್ಭಟದಿಂದಾಗಿ ಜೀವ ಹಾನಿಯಾಗಿದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಇಂತಹ ಪರಿಸ್ಥಿತಿಗಳು ಇತ್ತೀಚಿನ ದಿವಸದೊಳಗ ಸಾಮಾನ್ಯ ಆಗ್ತಾ ಇರುವಂತಹದ್ದು. ಅದಕ್ಕಾಗಿ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡುವಂತಹ ಕೆಲಸವನ್ನ ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದೆ. ಶತಮಾನ ಕಳೆದು ಹೋಗಿದೆ ಅದರ ಒಂದು ಸೇವೆಯೊಳಗ. ದೇಶದ ಜನರಿಗೆ ಹವಾಮುನ್ಸೂಚನೆ ಕೊಡುವಂತಹ ಒಂದು ಕೆಲಸ ನಿರಂತರವಾಗಿ ಅದು ಮಾಡ್ತಾ ಬಂದಿದೆ. ಕಳೆದ ಕೆಲವು ವರ್ಷಗಳಲ್ಲಿ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು, ಅಂದ್ರ ಆಧುನಿಕ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡು ಅದು ನಮ್ಮ ಜನರಿಗೆ, ಸಮಾಜದ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗುವಂತಹ ಮುನ್ಸೂಚನೆ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಇಂತಹ ಮುನ್ಸೂಚನೆಯಿಂದಾಗಿ ಜನರ ಬಾಳು ಬಹಳಷ್ಟು ಸಹ್ಯವಾಗಿದೆ ಅಂತ ಹೇಳ್ಬಹುದು. ಯಾಕಪ್ಪ ಅಂತಂದ್ರ ಈ ಮುನ್ಸೂಚನೆ ಇಲ್ಲ ಅಂತಂದಾಗ ಮುಂದಿನ ದಿನಗಳಲ್ಲಿ ವಾತಾವರಣದ ನಡವಳಿಕೆ ಹೆಂಗಿರಬಹುದು ಅನ್ನುವಂತಹ ಲೆಕ್ಕ ಸಿಗಲಾರದೆ ತೊಂದರೆ ಅನುಭವಿಸುವಂತಹ ಸಾಧ್ಯತೆಗಳು ಬಹಳಷ್ಟು ಇದ್ದು, ಇಂಥ ಸನ್ನಿವೇಶಗಳು ಹಿಂದಿನ ದಿನಗಳಲ್ಲಿ ನಿರ್ಮಾಣ ಆಗಿದ್ದಾವೆ. ಆದ್ರ ಭಾರತೀಯ ಹವಾಮಾನ ಇಲಾಖೆ ಮಾಡ್ತಾ ಇರುವಂತಹ ಕೆಲಸಗಳಿಂದಾಗಿ ನಷ್ಟ ಆಗುವಂತಹದ್ದು ಬಹಳಷ್ಟು ಸಂದರ್ಭದೊಳಗ ತಪ್ಪದ. ತಮಗೂ ಕೂಡ ಗೊತ್ತದ, ನಮ್ಮ ರೈತಾಪಿ ಜನರು ಯಾವ ರೀತಿ ಈ ಮುನ್ಸೂಚನೆಗಳನ್ನ ಉಪಯೋಗಿಸಿ ಇಲ್ಲಿ ತನಕ ಕಳೆದ 13 ವರ್ಷಗಳಲ್ಲಿ ತಾವು ಯಾವ ರೀತಿ ತಮ್ಮ ಕೃಷಿ ಒಳಗೆ ಬದಲಾವಣೆ ಮಾಡಿಕೊಂಡಿದ್ರಿ, ಆ ಒಂದು ಬದಲಾವಣೆ ಭಾರತೀಯ ಹವಾಮಾನ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕ ಸಾಕ್ಷಿ ಅಂತ ಹೇಳಿ ಹೇಳ್ಬೋದು. ಆತ್ಮೀಯರೇ, ಭಾರತೀಯ ಹವಾಮಾನ ಇಲಾಖೆಯ ವಿಚಾರ ಬಂದಾಗ ಅದು ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದು ಜಗತ್ತಿಗೆ ತಿಳಿಲಿ ಅನ್ನುವಂತ ವಿಚಾರ ಇಟ್ಟುಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಅಮೃತ ಮಹೋತ್ಸವವನ್ನ ಆಚರಿಸ್ತಾ ಇರುವಂತಹ ಸನ್ನಿವೇಶದೊಳಗ ಇಲಾಖೆ ನಮ್ಮ ಜನರಿಗೆ ತಮ್ಮ ಇಲಾಖೆ ಬಗ್ಗೆ ತಿಳುವಳಿಕೆ ಮಾಡಿಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಮಕ್ಕಳಿರ್ಬಹುದು, ಮಹಿಳೆಯರಿರ್ಬಹುದು, ರೈತರಿರ್ಬಹುದು, ಸಮಾಜದ ಬೇರೆ ಬೇರೆ ವರ್ಗದ ಜನರು ಇರ್ಬಹುದು, ಅವರಿಗೆ ಇಲಾಖೆಯ ಕಾರ್ಯವೈಖರಿ ಬಗ್ಗೆ, ಇಲಾಖೆ ಮಾಡ್ತಾ ಇರುವಂತಹ ಸೇವೆ ಬಗ್ಗೆ, ಇಲಾಖೆಯಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಮತ್ತ ಇಲಾಖೆ ಮಹತ್ವದ ಬಗ್ಗೆ ಜನರಿಗೆ ತಿಳಿಸಿಕೊಡುವಂತಹ ಒಂದು ಅಭಿಯಾನವನ್ನ ಭಾರತೀಯ ಹವಾಮಾನ ಇಲಾಖೆ ಕಳೆದ 18 ತಾರೀಕಿನಿಂದ ಮಾಡ್ಕೋತ ಬಂದಿದೆ. ಆ ಒಂದು ಅಭಿಯಾನದ ಭಾಗವಾಗಿ ಇಲಾಖೆಯಲ್ಲಿ ನಿರ್ದೇಶಕರಾಗಿರುವಂತಹ CS ಪಾಟೀಲ್ ಅವರು ಇಲಾಖೆಯ ಕಾರ್ಯವೈಖರಿ ಬಗ್ಗೆ, ಅದು ಮಾಡುತ್ತಾ ಬಂದಿರುವಂತಹ ಕೆಲಸಗಳ ಬಗ್ಗೆ, ದೇಶ ಸೇವೆಯ ಬಗ್ಗೆ, ಇಲಾಖೆ ಮಹತ್ವದ ಬಗ್ಗೆ ತಮ್ಮೆಲ್ಲರ ಜೊತೆಗೆ ತಮ್ಮ ವಿಚಾರಗಳನ್ನ ಹಂಚಿಕೊಳ್ತಾ ಇದ್ದಾರೆ. CS ಪಾಟೀಲ್ ಅವರು ಹೇಳುವುದನ್ನ ನಾವೀಗ ಕೇಳೋಣ. ನಮಸ್ಕಾರಗಳು. ನಾನು ಆಜಾದ್ ಕಿ ಅಮೃತ ಮಹೋತ್ಸವದ ಅಂಗವಾಗಿ ಭಾರತೀಯ ಹವಾಮಾನ ಇಲಾಖೆಯ ಬಗ್ಗೆ ವಿವರಿಸುತ್ತೇನೆ. ಭಾರತೀಯ ಹವಾಮಾನ ಇಲಾಖೆ ಭಾರತ ಸರ್ಕಾರದ ಭೂವಿಜ್ಞಾನ ಮಂತ್ರಾಲಯದ ಒಂದು ಪ್ರಮುಖ ಇಲಾಖೆ. 1864 ಚಂಡುಮಾರುತ ಕಲ್ಕತ್ತಕ್ಕೆ ಅಪ್ಪಳಿಸಿತು. ಈ ಚಂಡುಮಾರುತದಿಂದ ಹಡಗುಗಳು ಮುಳುಗಿದವು, ಸಾಕಷ್ಟು ಜನರು ಪ್ರಾಣವನ್ನು ಕಳೆದುಕೊಂಡರು. 1866 ಮತ್ತು 1870 ಮನ್ಸೂನ್ ವೈಫಲ್ಯದಿಂದ ಕ್ಷಾಮಗಳು ಉಂಟಾದವು. ಇದರ ಪರಿಣಾಮವಾಗಿ ಭಾರತೀಯ ಹವಾಮಾನ ಇಲಾಖೆಯು 1875 ಸ್ಥಾಪಿಸಲಾಯಿತು. ಇಲಾಖೆಯ ಮುಖ್ಯ ಕೆಲಸವೇನೆಂದರೆ ಹವಾಮಾನದ ದತ್ತಾಂಶಗಳನ್ನು, ಭೂಮಿಯಿಂದ ಮೇಲ್ಮೈ ಗಾಳಿಯ ದತ್ತಾಂಶ, ರೇಡಾರು, ಸ್ಯಾಟಲೈಟು, ಸಮುದ್ರ ಹಾಗೂ ಸಾಗರದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸುವುದು ಮತ್ತು ಮುಂದೆ ಹವಾಮಾನದ ಮುನ್ಸೂಚನೆಯನ್ನು ಕೊಡುವುದು. ಮುಖ್ಯವಾಗಿ ಗಾಳಿ, ಗಾಳಿಯ ವೇಗ, ಗಾಳಿಯ ದಿಕ್ಕು, ಉಷ್ಣತಾಮಾನ, ವಾಯುವಿನ ಒತ್ತಡ, ಹವಾಮಾನದ ತೇವಾಂಶ, ಗೋಚರತೆ, ಮೋಡಗಳನ್ನು ವೀಕ್ಷಣೆ ಮಾಡುವುದು. ಇದಕ್ಕೆ ಬೇಕಾದ ಉಪಕರಣಗಳು ಮಳೆ ಮಾಪಕ ಕೇಂದ್ರಗಳು, ಥರ್ಮಾಮೀಟರು, ವಿಂಡ್ ವೇನು, ಆಟೋಮ್ಯಾಟಿಕ್ ವೆದರ್ ಸ್ಟೇಷನ್ಸು, ರೇಡಾರು, ಡಾಪ್ಲರ್ ವೆದರ್ ರೇಡಾರು, ಸ್ಯಾಟಲೈಟ್ಗಳನ್ನು ಬಳಸಿ ಹವಾಮಾನದ ದತ್ತಾಂಶಗಳನ್ನು ಸಂಗ್ರಹಿಸಲಾಗುತ್ತದೆ. ಈ ಹವಾಮಾನದ ದತ್ತಾಂಶಗಳನ್ನು ವಿಶ್ಲೇಷಿಸಿ ಲೋ ಪ್ರೆಷರ್ ಸಿಸ್ಟಮ್ಸು, ಹೈ ಪ್ರೆಷರ್ ಸಿಸ್ಟಮ್ಸು, ಸರ್ಕ್ಯುಲೇಷನ್ನು, ಎಂಟ್ರಿ ಸರ್ಕ್ಯುಲೇಷನ್ಸು, ಟ್ರಫು, ರಿಜ್ಗಳನ್ನು ಗುರುತಿಸಿ ಹವಾಮಾನದ ಮುನ್ಸೂಚನೆಯನ್ನು ಕೊಡಲಾಗುತ್ತದೆ. ಪ್ರಕೃತಿ ವಿಕೋಪಗಳು ಮುಖ್ಯವಾಗಿ ಭಾರಿ ಮಳೆ, ಪ್ರವಾಹ, ಗುಡುಗು ಸಿಡಿಲು, ಮೇಘ ಸ್ಫೋಟಕ, ಚಂಡುಮಾರುತಗಳು. ಈ ವಿಕೋಪಗಳನ್ನು ಪೂರ್ವದಲ್ಲಿಯೇ ಗ್ರಹಿಸಿದರೆ ಇದರಿಂದ ಆಗುವ ಪರಿಣಾಮಗಳನ್ನು ತಡೆಯಬಹುದು. ಉದಾಹರಣೆಗೆ ಚಂಡುಮಾರುತ 1999 ಒರಿಸ್ಸಾದಲ್ಲಿ ಸೂಪರ್ ಸೈಕ್ಲೋನ್ ಬಂದು ಅಪ್ಪಳಿಸಿದ ಪರಿಣಾಮವಾಗಿ ಸುಮಾರು 80,000 ಜನ ಸಾವಿಗೀಡಾದರು. ಈ 20 ವರ್ಷದ ನಂತರ ಸಾವಿನ ಸಂಖ್ಯೆ ಕೆಲವೇ ಕೆಲವು ಮಾತ್ರ. ಅಂದರೆ 20 ವರ್ಷಗಳಲ್ಲಿ ಹವಾಮಾನದ ಮುನ್ಸೂಚನೆಯಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ. ಈಗ ಭಾರತೀಯ ಹವಾಮಾನ ಇಲಾಖೆ ಚಂಡುಮಾರುತಗಳ ತೀವ್ರತೆ, ಚಲಿಸುವ ಮಾರ್ಗಗಳ ಬಗ್ಗೆ 5 ದಿನಗಳ ಮೊದಲೇ ತಿಳಿಸುತ್ತದೆ. ಇದರಿಂದ ಜನರನ್ನು ಸ್ಥಳಾಂತರಿಸಿ ರಕ್ಷಿಸಬಹುದು. ಚಂಡುಮಾರುತವು ಸಾಮಾನ್ಯವಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಮಾರ್ಚ್, ಏಪ್ರಿಲ್ನಲ್ಲಿ ಉಂಟಾಗ್ತವೆ. ಅವು ಮುಖ್ಯವಾಗಿ ಬಂಗಾಳ ಉಪಸಾಗರ ಮತ್ತು ಅರಬ್ಬಿ ಸಮುದ್ರದಲ್ಲಿ ಉಂಟಾಗ್ತವೆ. ಬಂಗಾಳ ಉಪಸಾಗರ ಹಾಗೂ ಅರಬ್ಬಿ ಸಮುದ್ರದಲ್ಲಿ ಪ್ರತಿ ವರ್ಷ 5-6 ಚಂಡುಮಾರುತಗಳು ಅಪ್ಪಳಿಸುತ್ತವೆ. ಚಂಡುಮಾರುತಗಳಿಂದ ಪ್ರವಾಹ, ಸಮುದ್ರದ ತೆರೆಗಳ ತೀವ್ರತೆ, ಗಾಳಿಯ ವೇಗ ಹೆಚ್ಚಿಗೆ ಇರುವುದರಿಂದ ಚಂಡುಮಾರುತಗಳು ಬಹು ಅಪಾಯಕಾರಿ. ನಮ್ಮ ದೇಶದಲ್ಲಿ ಪ್ರವಾಹ, ಚಂಡುಮಾರುತ, ಸಿಡಿಲಿನಿಂದ ಸಾಕಷ್ಟು ಜೀವ ಹಾಗೂ ಆಸ್ತಿ ಪಾಸ್ತಿ ಹಾನಿಯಾಗುತ್ತದೆ. ಈ ವಿಕೋಪಗಳು ಪೂರ್ವದಲ್ಲಿಯೇ ಗ್ರಹಿಸಿದರೆ ಅದರಿಂದ ಆಗುವ ಅನಾಹುತಗಳನ್ನು ಕಡಿಮೆ ಮಾಡಬಹುದು. ಭಾರತೀಯ ಹವಾಮಾನ ಇಲಾಖೆಯು ಬೇರೆ ಬೇರೆ ಕ್ಷೇತ್ರಗಳಿಗೆ ಮುನ್ಸೂಚನೆಯನ್ನು ಕೊಡುತ್ತದೆ. ಒಂದನೆಯದು ಕೃಷಿಕರಿಗೆ, ಬೆಳೆ ಬೆಳವಣಿಗೆ ಹಾಗೂ ಉತ್ಪಾದನೆಯಲ್ಲಿ ಹವಾಮಾನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಬಿತ್ತುವುದು, ಗೊಬ್ಬರ ಹಾಕೋದು, ನೀರು ಹಾಯಿಸುವುದು, ಕೊಯ್ಲು ಮಾಡೋದು, ಔಷಧ ಸಿಂಪರಣೆ, ಭೂಮಿಯನ್ನು ಹದ ಮಾಡುವುದು ಇತ್ಯಾದಿ ಕೃಷಿ ಚಟುವಟಿಕೆಗಳಿಗೆ ಹವಾಮಾನದ ಮುನ್ಸೂಚನೆಯನ್ನು ಬಳಸಿ ಖರ್ಚನ್ನು ಕಡಿಮೆ ಮಾಡುವುದು ಮತ್ತು ಇಳುವರಿಯನ್ನು ಹೆಚ್ಚಿಸಬಹುದು. ಭಾರತೀಯ ಹವಾಮಾನ ಇಲಾಖೆಯು ರಾಜ್ಯ ಸರ್ಕಾರದ ಕೃಷಿ ಹವಾಮಾನ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ, ICAR ಸಂಸ್ಥೆಗಳ ಸಹಯೋಗದೊಂದಿಗೆ ಕೃಷಿ ಹವಾಮಾನ ಸಲಹಾ ಪ್ರಕಟಣೆಯನ್ನು ಪ್ರತಿ ವಾರ 2 ಸಲ ಬಿಡುಗಡೆ ಮಾಡುತ್ತದೆ. ಕೃಷಿ ಮೌಸಮ್ ಸೇವಾ ಯೋಜನೆ ಅಡಿಯಲ್ಲಿ ಬೆಳೆಗಳ ಪ್ರತಿ ಹಂತದಲ್ಲಿ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಈ ಸಲಹೆಯು ಬಹಳ ಉಪಯುಕ್ತವಾಗಿದೆ. ಹವಾಮಾನ ಕೇಂದ್ರವು ಪ್ರತಿದಿನ ದೈನಂದಿನ ಹವಾಮಾನ ಮುನ್ಸೂಚನೆಯನ್ನು ಮುಂದಿನ 5 ದಿನಗಳವರೆಗೆ ಎಲ್ಲಾ ಜಿಲ್ಲೆಗಳಿಗೆ ಕೊಡಲಾಗುತ್ತದೆ. ಮುಂದಿನ 5 ದಿನಗಳವರೆಗೆ ಮಳೆಯ ತೀವ್ರತೆ, ಭಾರಿ ಮಳೆಯ ಎಚ್ಚರಿಕೆ, ಹೀಟ್ ವೇವ್, ಕೋಲ್ಡ್ ವೇವ್ಗಳ ಎಚ್ಚರಿಕೆಯನ್ನು ಕೊಡಲಾಗುತ್ತದೆ. ಇದು ಸಾರ್ವಜನಿಕರಿಗೆ ಹಾಗೂ ಪ್ರವಾಸಿಗರಿಗೆ ಬಹಳ ಸಹಾಯಕಾರಿ. ಕೇಂದ್ರ ಜಲ ಸಂಸ್ಥೆಯ ಸಹಯೋಗದೊಂದಿಗೆ ನದಿಗಳ ಜಲಾನಯನ ಪ್ರದೇಶಗಳಿಗೆ ಪ್ರವಾಹದ ಮುನ್ಸೂಚನೆಯನ್ನು ಕೊಡಲಾಗುತ್ತದೆ. ಅಣೆಕಟ್ಟುಗಳ ಒಳ ಹರಿವು ಈ ಮುನ್ಸೂಚನೆಯಿಂದ ಗೊತ್ತಾಗುತ್ತದೆ. ವಾಯುಭಾರ ಕುಸಿತವಾಗುವುದರಿಂದ ಸಮುದ್ರದ ಅಲೆಗಳು, ಗಾಳಿಯ ವೇಗ ಹೆಚ್ಚಿಗೆ ಇರುತ್ತದೆ. ಸಮುದ್ರದ ಸ್ಥಿತಿಗತಿಗಳ ಬಗ್ಗೆ ಮೀನುಗಾರರಿಗೆ, ಹಡಗುಗಳಿಗೆ, ಬಂದರುಗಳಿಗೆ ಮುನ್ನೆಚ್ಚರಿಕೆಯನ್ನು ನೀಡಿ ಅವರನ್ನು ರಕ್ಷಿಸಲಾಗುತ್ತದೆ. ದೇಶದ ಎಲ್ಲ ವಿಮಾನ ನಿಲ್ದಾಣಗಳಿಗೆ ಹವಾಮಾನ ಮುನ್ಸೂಚನೆಯನ್ನು ನೀಡುವುದರ ಮೂಲಕ ವಿಮಾನಗಳ ಸುರಕ್ಷಿತ ಹಾರಾಟಗಳಿಗೆ ಸಹಾಯವಾಗುತ್ತದೆ. ಇದು ಅಲ್ಲದೆ ಆರೋಗ್ಯ, ವಿದ್ಯುತ್ತು, ಜಲ ಸಂಪನ್ಮೂಲ, ಇತರ ಪ್ರಕೃತಿ ವಿಕೋಪಗಳ ನಿರ್ವಹಣೆಗೆ ಹವಾಮಾನ ಮುನ್ಸೂಚನೆ ಬಹು ಉಪಾಯಕಾರಿ. ಹವಾಮಾನ ಮುನ್ಸೂಚನೆಯು ಒಟ್ಟು ದೇಶದ ಉತ್ಪನ್ನ ಹಾಗೂ ಸಂಪತ್ತನ್ನು ಹೆಚ್ಚಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಧನ್ಯವಾದಗಳು. ಸಿ ಎಸ್ ಪಾಟೀಲ್ ಅವರು ಹೇಳಿದ್ದನ್ನ ತಾವು ಇಲ್ಲಿ ತನಕ ಕೇಳಿದ್ರಿ. ಯಾವ ರೀತಿ ಭಾರತೀಯ ಹವಾಮಾನ ಇಲಾಖೆ ದೇಶ ಕಟ್ಟುವಂತಹ ಕೆಲಸದೊಳಗ ನಿರತ ಆಗಿದೆ ಅನ್ನೋದ್ರ ಬಗ್ಗೆ ಅವರ ಮಾತುಗಳನ್ನ ಕೇಳಿದ್ರಿ. ಇಂಥ ಒಂದು ಸಂಸ್ಥೆಯಿಂದಾಗಿ ನಮ್ಮ ರೈತಾಪಿ ಜನರ ಬದುಕು ನಿರಾಳವಾಗಿದೆ ಅನ್ನೋದ್ರೊಳಗ ಯಾವುದೇ ಸಂಶಯ ಇಲ್ಲ. ಭಾರತೀಯ ಹವಾಮಾನ ಇಲಾಖೆ ಅನೇಕ ಸ್ಥಳಗಳಲ್ಲಿ ಅನೇಕ ವರ್ಗದ ಜನರಿಗೆ ಮಾಹಿತಿಯನ್ನ ನೀಡ್ತಾ ಇದೆ, ಮುನ್ಸೂಚನೆಯನ್ನ ನೀಡ್ತಾ ಇದೆ, ಸಕಾಲಕ್ಕ ಅವರನ್ನ ಎಚ್ಚರಿಸ್ತಾ ಇರುವುದು ಬಹಳ ಅದ್ಭುತವಾದಂತಹ ಒಂದು ಸಂಗತಿ ಅಂತ ಹೇಳಿ ಹೇಳ್ಬಹುದು. ವಿಶೇಷವಾಗಿ ನಾವು ನೈಸರ್ಗಿಕ ವಿಕೋಪಗಳನ್ನ ನೋಡಿದ್ರ ಚಂಡಮಾರುತಗಳಿಂದಾಗಿ ಬದುಕು ಭಯಂಕರ ದುರ್ಭರ ಆಗಿಬಿಡುತ್ತದ. ಅದನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಚಂಡಮಾರುತಗಳನ್ನ ಎದುರಿಸ್ತಾ ಇದ್ದೀವಿ. ವಿಶೇಷವಾಗಿ ಏನು ಒಡಿಶಾ ಕರಾವಳಿ ಇರಬಹುದು, ಆಂಧ್ರಪ್ರದೇಶದ ಕರಾವಳಿ ಇರಬಹುದು, ತಮಿಳುನಾಡಿನ ಕರಾವಳಿ ಇರಬಹುದು, ಈ ಕಡೆ ಕೇರಳ, ಈ ಕಡೆ ನಮ್ಮ ಅರಬ್ಬಿ ಸಮುದ್ರದ ಮಗ್ಲು ಬರುವಂತಹ ನಮ್ಮ ಎಲ್ಲ ಕರಾವಳಿ ಪ್ರದೇಶಗಳು, ಮಹಾರಾಷ್ಟ್ರದ ಕರಾವಳಿ, ಗುಜರಾತ್ ಕರಾವಳಿ, ಹಿಂಗ ದೇಶದ ಅನೇಕ ಭಾಗಗಳಲ್ಲಿ ಯಾವ ರೀತಿಯಾದಂತಹ ನೈಸರ್ಗಿಕ ವಿಕೋಪಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಅದು ಇಂಥ ಒಂದು ಸನ್ನಿವೇಶದೊಳಗ ಈಗೀಗ ಏನು ಜಾಗತಿಕ ತಾಪಮಾನದಿಂದಾಗಿ ವಾತಾವರಣ ಅಸಮತೋಲನ ಆಗಿದೆ, ಇಂಥ ಒಂದು ಸನ್ನಿವೇಶದೊಳಗ ಭಾರತೀಯ ಹವಾಮಾನ ಇಲಾಖೆ ಮಾಡ್ತಾ ಇರುವಂತಹ ಒಂದು ಕೆಲಸದ ಅಗ್ಗಳಿಕೆಯ ಬಗ್ಗೆ ನಮಗೆ ನಿಜವಾಗಿ ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತೇಳಿ ಅನ್ನಿಸ್ತದ. ಅಂತ ಒಂದು ಮುನ್ಸೂಚನೆ ಇವತ್ತ ಇಲ್ಲ ಅಂತಂದ್ರ ಯಾವ ರೀತಿ ತಮಗ ಸಮಸ್ಯೆಗಳು ಉದ್ಭವ ಆಗ್ತಾವ ಅನ್ನೋದನ್ನ ವಿಚಾರ ಮಾಡ್ರಿ. ಇಂಥ ಒಂದು ಮುನ್ಸೂಚನೆಯಿಂದಾಗಿ ನಮ್ಮ ಬಾಳು ಇವತ್ತ ಒಂದು ಸರಿಯಾದಂತಹ ರಸ್ತೆ ಮೇಲೆ ನಡೆದಿದೆ, ಸರಿಯಾದಂತಹ ಒಂದು ಹಳಿ ಮೇಲೆ ಸುಸೂತ್ರವಾಗಿ ನಡೆದಿದೆ ಅನ್ನುವಂತ ಒಂದು ವಿಚಾರ ನಮಗ ಗೊತ್ತಾಗ್ತದ. ಆ ಅನುಭವ ನಮ್ಮ ನಿಮ್ಮೆಲ್ಲರದು ಅದ. ಇದಕ್ಕ ಸಾಕ್ಷಿ ಅನ್ನುವಂಗ ಮೇಘ ಸಂದೇಶ ಒಂದ್ ವೇಳೆ ನಾವು ಪ್ರಸಾರ ಮಾಡೋದು ಆಗ್ಲಿಲ್ಲ, ಎಲ್ಲಿಯಾದ್ರೂ ಒಂದು ವ್ಯತ್ಯಯ ಆಯ್ತು ಅಂತಂದ್ರ ಅವಾಗ ತಮಗ ಎಷ್ಟು ಅನಾನುಕೂಲ ಆಯ್ತಲ್ಲ ಅನ್ನುವಂತ ಒಂದು ಅನುಭವ ತಮಗ ಆಗ್ತದ. ಹಿಂಗಾಗಿ ತಾವು ಎನ್ಕ್ವೈರಿ ಮಾಡ್ತೀರಿ, ಕೇಳ್ತೀರಿ ಯಾಕೆ ಸರ್ ಪ್ರಸಾರ ಮಾಡ್ಲಿಲ್ಲ ಅನ್ನುವಂತ ಮಾತನ್ನ ನಮ್ ಜೊತೆಗೆ ಹಂಚಿಕೊಳ್ತೀರಿ. ಅಂದ್ರ ಇದು ಏನ್ ತಿಳಿಸದಪ್ಪ ಅಂತಂದ್ರ ತಾವು ಎಲ್ಲರೂ ಇಂಥ ಒಂದು ಮುನ್ಸೂಚನೆಗೆ ಯಾವ ರೀತಿ ಒಗ್ಗಿಕೊಂಡಿದ್ದೀರಿ ಅನ್ನುವಂಥದ್ದು. ಒಂದ್ ವೇಳೆ ಇಂಥ ಮುನ್ಸೂಚನೆ ಇಲ್ಲ ಅಂತಂದ್ರ ನಾವು ಎಷ್ಟು ಕಷ್ಟ ಪಡಬೇಕಾಗ್ತದ ಕೆಲಸ ಮಾಡೋದಕ್ಕೆ ಅನ್ನುವಂಥದ್ದು ಕೂಡ ಅಲ್ಲಿ ಇರೋದ್ರಿಂದ ಇಂಥ ಮುನ್ಸೂಚನೆಗಳು ನಮ್ಮ ಬಾಳನ್ನ ಸುಗಮಗೊಳಿಸ್ತಾವ ಅನ್ನುವಂತ ವಿಚಾರ ನಮ್ಮೆಲ್ಲರದು ಆಗಿದೆ, ನಮ್ಮ ಅನುಭವ ಕೂಡ ಆಗಿದೆ ಅಂತೇಳಿ ನಾವು ಈ ಸಂದರ್ಭದೊಳಗ ಹೇಳಬಹುದಾಗಿದೆ. ಆದ್ರಿಂದ ಇಂಥ ಒಂದು ಮುನ್ಸೂಚನೆ ಕೊಡುವಂತಹ ಇಲಾಖೆ ಕೆಲಸ ಕೂಡ ಯಾವ ರೀತಿ ಮಹತ್ವದ್ದು ಅನ್ನೋದು ನಮ್ಮ ಗಮನಕ್ಕೆ ಬರ್ತದ. ಆದ್ಮೇಲೆ ನಾವು ತಂತ್ರಜ್ಞಾನವನ್ನ ಉಪಯೋಗ ಮಾಡಿಕೊಳ್ಬೇಕು. ತಂತ್ರಜ್ಞಾನ ಇವತ್ತಿನ ದಿವಸ ಬಹಳ ಮುಂದೆ ಹೋಗಿದೆ, ಮತ್ತ ದಿವಸ ದಿವಸ ಸಹಿತ ಬದಲಾವಣೆ ಆಗ್ತಾ ಇದೆ. ಇವತ್ತಿನ ಒಂದು ಸಂಶೋಧನೆ ಏನದ ನಾಳೆಗೆ ಅದು ಹಳೇದಾಗ್ತದ ಅನ್ನುವಂತಹ ಒಂದು ಸತ್ಯ ಕೂಡ ನಮ್ಮ ಮುಂದೆ ಅದ. ಆದ್ರಿಂದ ಇದನ್ನು ಕೂಡ ನಾವು ಗಮನಿಸಬೇಕು, ಇವತ್ತಿರುವಂತಹ ವಾತಾವರಣ ನಾಳೆ ಇರುವುದಿಲ್ಲ ಅನ್ನುವಂತಹ ಮಾತು. ಆದ್ರಿಂದ ವಾತಾವರಣದ ಬಗ್ಗೆ ನಾವು ಯಾವತ್ತು ಕಾಳಜಿ ವಹಿಸಬೇಕಾಗ್ತದ. ವಾತಾವರಣ ನಮ್ಮ ಮಾತನ್ನ ಕೇಳಬೇಕು ಅಂತಂದ್ರ ನಾವು ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡಬೇಕಾಗ್ತದ. ಅದರ ಒಂದು ಕಾರ್ಯವೈಖರಿ ಒಳಗ ಸಮತೋಲನ ಆಗುವಂತಹ ಕೆಲಸವನ್ನ ನಾವು ಮಾಡಬೇಕಾಗ್ತದ. ಆದ್ರಿಂದ ಈ ಒಂದು ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ಅನ್ನುವಂತಹ ಮಾತು ಈ ಸಂದರ್ಭದೊಳಗ ಮತ್ತೊಮ್ಮೆ ನಾವು ನೆನಪು ಮಾಡಿಕೊಳ್ಬೇಕಾಗ್ತದ. ಆದ್ಮೇಲೆ ಈಗ ಈ ಹಂಗಾಮಿನ ಕೊನೆಯ ಮಳೆಯ ನಕ್ಷತ್ರ ಸ್ವಾತಿ ಮಳೆಯ ಅವಧಿ ನಡೆದದ. ಈಗಾಗಲೇ ಸ್ವಾತಿ ಮಳೆಯ ಪ್ರವೇಶ ಆಗಿದೆ, 24 ಅಕ್ಟೋಬರ್ ಅದು ಪ್ರವೇಶ ಆಗಿದೆ, ಅದರ ಅವಧಿ 6 ನವೆಂಬರ್ ತನಕನೂ ಇರ್ತದ. ಸ್ವಾತಿ ಮಳೆ ಬಗ್ಗೆ ಒಂದು ಒಳ್ಳೆಯ ಮುನ್ಸೂಚನೆ ಇದೆ. ಈಗಾಗಲೇ ತಮಗ ಗೊತ್ತದ ಸ್ವಾತಿ ಮಳೆ ಈ ಹಂಗಾಮಿನೊಳಗ ಉತ್ತಮ ಜಡಿ ಮಳೆಯನ್ನ ತರ್ತದ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಸಮಯದೊಳಗ ಬಂಗಾಳ ಕೊಲ್ಲಿ ಒಳಗ ಚಂಡಮಾರುತದ ಸೂಚನೆ ಕಾಣಿಸಬಹುದು ಅನ್ನುವಂತಹ ಮಾತು ಇದೆ. ಕರಾವಳಿ ಒಳಗ ಮಳೆಯ ಪ್ರಮಾಣ ಇಳಿಕೆ ಆಗ್ತದ ಅನ್ನುವಂತಹ ಮಾತು ಇದೆ. ಕೆಲವು ಕಡೆ ಮೋಡ ಕವಿದ ವಾತಾವರಣ ಆಗ್ತದ, ಚಳಿ ಹೆಚ್ಚಾಗುವಂತಹ ಸಂಭವ ಅದ ಅನ್ನುವಂತಹ ಸೂಚನೆಯನ್ನ ನೀಡ್ತಾ ಇದ್ದಾರೆ. ಬೇರೆ ದೇಶಗಳಲ್ಲಿ ಭರ್ಜರಿ ಮಳೆ ಆಗುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಬಹುದು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ದಿನಾಂಕ 28, 30, 31 ಅಲ್ಲದೆ 1, 3, 4 ಈ ದಿವಸಗಳಂದು ಉತ್ತಮ ಮಳೆಯ ನಿರೀಕ್ಷೆಯನ್ನ ಮಾಡಬಹುದು ಅಂತೇಳಿ ಸ್ವಾತಿ ಮಳೆಯ ಸಂದರ್ಭದೊಳಗ ಮುನ್ಸೂಚನೆಯನ್ನ ನೀಡಲಾಗಿದೆ. ದಿನಾಂಕಗಳನ್ನ ಇನ್ನೊಮ್ಮೆ ಗಮನಿಸಬೇಕು. 28, 30, 31 1, 3, 4 ಈ ದಿವಸಗಳಂದು ಉತ್ತಮ ಮಳೆ ಆಗಬಹುದು ಅಂತೇಳಿ ಸೂಚನೆ ನೀಡುತ್ತಾ ಇದ್ದಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ 27 ಅಕ್ಟೋಬರ್ ರಿಂದ 2 ನವೆಂಬರ್ ಮಂಗಳವಾರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಕಂಡು ಬರಬಹುದಾಗ್ಯದ. ಮೊದಲಿನ 2 ದಿವಸಗಳು ಅಂತಂದ್ರ ಬುಧವಾರ 27ನೇ ತಾರೀಕು ಮತ್ತ ಗುರುವಾರ 28ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಮಳೆಯ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅದಾವ ಅನ್ನುವಂತಹ ಒಂದು ಸೂಚನೆ ಅದ. ಶುಕ್ರವಾರ 29ನೇ ತಾರೀಕು ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಉಳಿದ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗ್ಯದ ಅನ್ನುವಂತಹ ಒಂದು ಸೂಚನೆ ಅದ. ಮುಂದಿನ ದಿನಗಳಲ್ಲಿ ಅಂದ್ರ ಶನಿವಾರ 30ನೇ ತಾರೀಕಿನಿಂದ ಹಿಡ್ಕೊಂಡು ಮಂಗಳವಾರ ನವೆಂಬರ್ 2ರ ತನಕ ಏನು 4 ದಿವಸಗಳ ಅವಧಿ ಅದ. ಈ ಅವಧಿ ಒಳಗ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಈ ಸಂದರ್ಭದೊಳಗ ಮಾಡಬಹುದು. ಈ ಮಳೆಯ ಜೊತೆಗೆ ಅಲ್ಲಲ್ಲಿ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದಾಗ್ಯದ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಮೋಡ ಮತ್ತ ಬಿಸಿಲಿನ ಕಣ್ಣ ಮುಚ್ಚಾಲೆ ಈ ಸಂದರ್ಭದೊಳಗ ನಾವು ನೋಡಬಹುದಾಗಿದೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರ ಬಹುತೇಕ ಎಲ್ಲಾ ಬಗೆಯ ವಾತಾವರಣದ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗಿದೆ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸ್ಥೂಲವಾಗಿ ಆಯ್ತು. ಇನ್ನ ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಕಲಬುರಗಿ ಜಿಲ್ಲೆ ಒಳಗ ಮೊದಲಿನ 2 ದಿವಸಗಳು ಅಂದ್ರ ಬುಧವಾರ ಗುರುವಾರ 27-28 ಈ 2 ದಿವಸ ಮಳೆಯ ಸಾಧ್ಯತೆಗಳು ಕೇವಲ 10%. ಶುಕ್ರವಾರ 29ನೇ ತಾರೀಕು 25, ಶನಿವಾರ 30, ರವಿವಾರ 31 ಈ 2 ದಿವಸ 55%, ಸೋಮವಾರ ನವೆಂಬರ್ 1ನೇ ತಾರೀಕು ಮತ್ತ ಮಂಗಳವಾರ ನವೆಂಬರ್ 2ನೇ ತಾರೀಕು 70% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 27, ಗುರುವಾರ 28 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 29ನೇ ತಾರೀಕು 20, ಶನಿವಾರ 30ನೇ ತಾರೀಕು 65, ರವಿವಾರ 31ನೇ ತಾರೀಕು 50, ಸೋಮವಾರ 1ನೇ ತಾರೀಕು ಮತ್ತ ಮಂಗಳವಾರ 2ನೇ ತಾರೀಕು 70% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಮೊದಲಿನ 2 ದಿವಸಗಳು ಬುಧವಾರ 27, ಗುರುವಾರ 28 ಈ 2 ದಿವಸ 10%, ಶುಕ್ರವಾರ 29ನೇ ತಾರೀಕು 50, ಶನಿವಾರ 30, ರವಿವಾರ 31, ಮಂಗಳವಾರ ನವೆಂಬರ್ 2 ಈ 3 ದಿವಸ 80%, ಸೋಮವಾರ ನವೆಂಬರ್ 1ನೇ ತಾರೀಕು 85% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗ ಮೊದಲಿನ 2 ದಿವಸಗಳು 27, 28 ಬುಧವಾರ, ಗುರುವಾರ ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 29ನೇ ತಾರೀಕು 20, ಶನಿವಾರ 30ನೇ ತಾರೀಕು 50, ರವಿವಾರ 31 ಅಕ್ಟೋಬರ್, ಅಲ್ಲದೆ ಮಂಗಳವಾರ ನವೆಂಬರ್ 2ನೇ ತಾರೀಕು 75%, ಸೋಮವಾರ ನವೆಂಬರ್ 1ನೇ ತಾರೀಕು 80% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಕೊಪ್ಪಳ ಜಿಲ್ಲೆ ಒಳಗ ಮೊದಲಿನ 2 ದಿವಸಗಳು ಬುಧವಾರ 27ನೇ ತಾರೀಕು, ಗುರುವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 29ನೇ ತಾರೀಕು 50, ಶನಿವಾರ 30ನೇ ತಾರೀಕು 85, ರವಿವಾರ 31, ಸೋಮವಾರ ನವೆಂಬರ್ 1, ಮಂಗಳವಾರ 2 ಈ 3 ದಿವಸ 80% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 27, ಗುರುವಾರ 28 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 29ನೇ ತಾರೀಕು 45, ಶನಿವಾರ 30ನೇ ತಾರೀಕು 80, ರವಿವಾರ 31ನೇ ತಾರೀಕು 75, ಅಲ್ಲದೆ ಮಂಗಳವಾರ ನವೆಂಬರ್ 2ನೇ ತಾರೀಕು ಕೂಡ 75%, ಸೋಮವಾರ ನವೆಂಬರ್ 1ನೇ ತಾರೀಕು 85%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 27, ಗುರುವಾರ 28 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 29ನೇ ತಾರೀಕು 75, ಶನಿವಾರ 30ನೇ ತಾರೀಕು, ರವಿವಾರ 31, ಸೋಮವಾರ ನವೆಂಬರ್ 1 ಈ 3 ದಿವಸ 90%, ಮಂಗಳವಾರ ನವೆಂಬರ್ 2ನೇ ತಾರೀಕು 80% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 27, ಗುರುವಾರ 28 ಈ 2 ದಿವಸ ಮಳೆಯ ಸಾಧ್ಯತೆಗಳು 10%, ಶುಕ್ರವಾರ 29ನೇ ತಾರೀಕು 25, ಶನಿವಾರ 30ನೇ ತಾರೀಕು 60, ರವಿವಾರ ಅಕ್ಟೋಬರ್ 31 ಮತ್ತ ನವೆಂಬರ್ 2, ಮಂಗಳವಾರ ಈ 2 ದಿವಸ 80%, ಸೋಮವಾರ ನವೆಂಬರ್ 1ನೇ ತಾರೀಕು 85%. ಇನ್ನ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 27, ಗುರುವಾರ 28, ಶುಕ್ರವಾರ 29 ಈ 3 ದಿವಸ ಮಳೆಯ ಸಾಧ್ಯತೆಗಳು 10%, ಶನಿವಾರ 30ನೇ ತಾರೀಕು 40, ರವಿವಾರ 31 50, ಸೋಮವಾರ ನವೆಂಬರ್ 1 ಮತ್ತು ಮಂಗಳವಾರ 2ನೇ ತಾರೀಕು 70% ಅನ್ನುವಂತಹ ಸೂಚನೆ ಸೊಲ್ಲಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ ನೀಡ್ತಾ ಇದ್ದಾರೆ. ಇನ್ನ ಜೈರಾಬಾದ್ ತಾಲೂಕಿನೊಳಗ ಬುಧವಾರ 27, ಗುರುವಾರ 28 ಈ 2 ದಿವಸ 10%, ಶುಕ್ರವಾರ 29ನೇ ತಾರೀಕು 20, ಶನಿವಾರ 30ನೇ ತಾರೀಕು 60, ರವಿವಾರ 31ನೇ ತಾರೀಕು 55, ಸೋಮವಾರ ನವೆಂಬರ್ 1ನೇ ತಾರೀಕು ಶೇಕಡ 65 ಮತ್ತು ಮಂಗಳವಾರ ನವೆಂಬರ್ 2ನೇ ತಾರೀಕು ಶೇಕಡ 70ರಷ್ಟು ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಆತ್ಮೀರೆ, ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ತಾವು ಈಗ ನೋಡಿದ್ರಿ. ಒಟ್ಟಿನೊಳಗ ಹೇಳಬೇಕು ಅಂತಂದ್ರ, ಈ ವಾರದೊಳಗ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರುತ್ತದ. ಮೊದಲಿನ 2 ದಿವಸಗಳು ಒಣ ವಾತಾವರಣ, ಆ ನಂತರ 29ನೇ ತಾರೀಕು ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಆ ನಂತರ ಶನಿವಾರ ಅಕ್ಟೋಬರ್ 30ರಿಂದ ಮಂಗಳವಾರ ನವೆಂಬರ್ 2ರ ತನಕ ಏನು 4 ದಿವಸಗಳು ಬರ್ತಾವ, ಈ 4 ದಿವಸಗಳಲ್ಲಿ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಈ ಸಮಯದೊಳಗ ಮಾಡಬಹುದು. ಈ ಮಳೆಯ ಜೊತೆಗೆ ಗುಡುಗು ಮಿಂಚುಗಳು ಅಲ್ಲಲ್ಲಿ ಕಾಣಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಈ ವಾರದೊಳಗ ಮಳೆ, ಬಿಸಿಲು, ಗುಡುಗು, ಮಿಂಚು ಇವೆಲ್ಲ ಸನ್ನಿವೇಶವನ್ನ ನಾವು ನೋಡಬಹುದಾಗಿದೆ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಈ ವಾತಾವರಣದೊಳಗ ಯಾವಾಗಲೂ ಬದಲಾವಣೆ ಆಗಬಹುದು, ಆ ಬದಲಾವಣೆಗಳನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಆದ್ರಿಂದ ಪ್ರತಿ ದಿವಸ ಮುಂಜಾನೆ 6:50ಕ್ಕೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ ಕೃಷಿರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕ ಮರಿಬಾರದು. ಇದರ ಜೊತೆಗೆ ತಾವು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಬಳಸಿಕೊಂಡ್ರೆ ಬಹಳ ಅನುಕೂಲ ನಿಮಗೆ ಆಗ್ತದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ಸರಣಿ ಮೇಘ ಸಂದೇಶದ 525ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಈಗ ಕಾಳವ್ವ ಕಾಸವ್ವ ಹಂಡೆನವರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದಗಳು. ಜಳಕ ಮಡ್ಯಾರ ಅದರಾಗ. ಕಾಳವ್ವ ಕಾಸವ್ವ ಹಂಡೆನವರ್ ಹಾಗೂ ಸಂಗಡಿಗರಿಂದ ಇದುವರೆಗೆ ಚೌಡ್ಕಿ ಪದಗಳನ್ನ ಕೇಳಿದ್ರಿ. ಈಗ ಕೃಷಿ ಹಾಡು. ರೇಷ್ಮೆ ಕೃಷಿ ಕುರಿತು ಕೃಷಿ ಹಾಡು ಕೇಳಿದ್ರಿ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ, ಜೊತೆ ಜೊತೆಯಲಿ ಬಾನುಲಿಯ ಜೊತೆ. ಕಲಬುರಗಿ ಆಕಾಶವಾಣಿಯ ಜೊತೆ ಜೊತೆಯಲಿ ನೇರ ಫೋನ್ ಇನ್ ಸಂವಾದ ನಾಳೆ ಬೆಳಿಗ್ಗೆ 10:30 ರಿಂದ 11:30 ವರೆಗೆ. ಜೊತೆ ಜೊತೆಯಲಿ.